ಮುಖ್ಯಮಂತ್ರಿ ವೈಮಾನಿಕ ಸಮೀಕ್ಷೆ, ಕಲಬುರಗಿಯಲ್ಲಿ ಪರಿಶೀಲನಾ ಸಭೆ. ಬೆಂಗಳೂರಿನ 5 ಹೊಸ ನಗರಪಾಲಿಕೆ ವಾರ್ಡ್ಗಳ ಮರು ವಿಂಗಡಣೆ, ಕರಡು ಅಧಿಸೂಚನೆ ಪ್ರಕಟ. ಹಿಂದುಳಿದ ಆಯೋಗದ ಸಮೀಕ್ಷೆಯಿಂದ ರಾಜ್ಯದಲ್ಲಿ ಹೊಸ ಸಮಸ್ಯೆ ಸೃಷ್ಟಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪ. ಜಂಬೂ ಸವಾರಿಯಲ್ಲಿ ಧನಂಜಯ ನಿಶಾನೆ, ಗೋಪಿ ನೌಪತ್ ಆನೆ, ಸಚಿವ ಈಶ್ವರ್ ಖಂಡ್ರೆ ಘೋಷಣೆ. ಬೆಂಬಲ ಬೆಲೆ ಯೋಜನೆಯಡಿ ಜಿಲ್ಲಾಡಳಿತಗಳಿಂದ ಸೂರ್ಯಕಾಂತಿ, ಹೆಸರುಕಾಳು, ಸೋಯಾಬಿನ್ ಖರೀದಿ ಪ್ರಕ್ರಿಯೆ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇ ಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹಿ ಕಮ್ ಪ್ರೀಮಿಯಂ ಪೇ ಪೂರಿ ಹೋ ಭರ್ಪಾಯೀ, ಫಸಲ್ ಬೀಮಿತ್ ರಹೇ ऋणी या अऋणी, अब हर किसान लाभ उठाए, एक मौसम कदर है सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳ ಹಾಗೂ ತೊಗರಿ ಕೃಷಿಯ ಅನುಭವಗಳು ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಕೃಷಿಕ ಸಿ ಸಿದ್ದಣ್ಣ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಜೊತೆಯಲ್ಲಿ ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆ ಕೂಡ ಕಾರ್ಯಕ್ರಮದಲ್ಲಿ ಕೇಳ್ತೀರಿ. ಇದೀಗ ಕೇಳೋಣ ಮೆಕ್ಕೆಜೋಳ ಹಾಗೂ ತೊಗರಿ ಕೃಷಿಯ ಅನುಭವಗಳು ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಕೃಷಿಕ ಸಿ ಸಿದ್ದಣ್ಣ ಅವರೊಡನೆ ಸಂದರ್ಶನವನ್ನ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಮೊಳಕಾಲ್ಮೂರು ತಾಲೂಕಿನ ಪೂಜಾರಹಟ್ಟಿಯ ಸಿದ್ದಣ್ಣ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ತಮ್ಮ ಒಂದು ಕೃಷಿಯಲ್ಲಿ ಮೆಕ್ಕೆಜೋಳ ಹಾಗೂ ತೊಗರಿ ಬೆಳೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಲ್ಲಿ ಸಾಕಷ್ಟು ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಿದ್ದಣ್ಣ ಅವರೇ. ನಮಸ್ಕಾರ ಸರ್. ಸಿದ್ದಣ್ಣ ಅವರೇ ಹೇಳಿ, ಈ ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಇಲ್ಲಿ ಮಾಡ್ತಾ ಇದ್ದೀರಾ? ಸರ್, ನಾವು 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಈ ತರ ಮಾಡ್ಲಿಲ್ವಾ? ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಡಿಗ್ರಿ ಮುಗಿಸಿದ್ವಿ ಸರ್. ಬಿಎ ಮುಗಿಸಿ ಮನೆ ಕಡೆ ಯಾರು ವ್ಯವಸಾಯ ಮಾಡೋರಿದ್ದಿಲ್ಲ, ನಾವೇ ವ್ಯವಸಾಯಕ್ಕೆ ನಿಂತ್ಕೊಂಡಿವಿ ಸರ್. ಯಾಕೆ ಮುಂದಿನ ವಿದ್ಯಾಭ್ಯಾಸ ಮಾಡ್ಬೇಕಂತ ಆಸಕ್ತಿ ಇತ್ತು ಇಲ್ಲ ಒಂದ್ ಕಡೆ? ಇತ್ತು ಸರ್, ಮನೆ ಕಡೆ ಎಲ್ಲ ಬಡತನ ಇತ್ತು, ಅದಕ್ಕೆ ಮುಂದಕ್ಕ ಎಜುಕೇಶನ್ ಹೋಗ್ಲಿಲ್ಲ. ಇವತ್ತೇನ ಅನ್ಸುತ್ತೆ ನಿಮ್ಗೆ ವಿದ್ಯಾಭ್ಯಾಸದಿಂದ ವಂಚಿತರಾದ್ರಲ್ಲ? ಅದು ಇದ್ರು ಚೆನ್ನಾಗಿತ್ತು ಅನ್ಸುತ್ತೆ. ಆದರೂ ಈ ವ್ಯವಸಾಯ ನೋಡಿ ಅದಕ್ಕಿನ್ನ ಇದೇ ಬೆಟರ್ ಅನ್ಸುತ್ತೆ ಸರ್. ಅಲ್ಲ, ನಿಮ್ಮ ಭಾಗದಲ್ಲಿ ಮಳೆಗಾಲ ಸರಿಯಾಗಿ ಆಗಲ್ಲ, ಒಂದ್ ವರ್ಷ ಬಂದ್ರೆ ಒಂದ್ ವರ್ಷ ಬರಲ್ಲ ಅಲ್ವಾ? ಹೌದು. ಮೊಳಕಾಲ್ಮೂರು ತಾಲೂಕಿನಲ್ಲಿ ಸಾಕಷ್ಟು ಬರಗಳನ್ನ ನಾವು ನೋಡಿದ್ದೇವೆ. ಹೌದು, ಸರಿಯಾದ ಬೆಳೆಗಳು ಸಕಾಲಕ್ಕೆ ನೀವು ಬಿದ್ದಿರ್ನು ಮಳೆ ಬರದೆ ಸಾಕಷ್ಟು ಬೆಳೆ ಲಾಸ್ ಆಗ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕೃಷಿ ನಿಮಗೆ ಲಾಭದಾಯಕ ಆಗಿದೆಯಾ? ಕೆಲವೊಂದ್ಸರಿ ಲಾಭದಾಯಕ ಆಗುತ್ತೆ, ಕೆಲವೊಂದ್ಸರಿ ಮಳೆ ಬಾರದಿದ್ದಾಗ ಲಾಸನೂ ಆಗುತ್ತೆ ಸರ್. ಒಟ್ಟಾರೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ ನಿಮಗೆ? ಸರ್, ನಮ್ಮದು ಒಟ್ಟಾರೆ 15 ಎಕರೆ ಇದೆ. ಇಬ್ಬರು ಅಣ್ಣ ತಮ್ಮರಿದ್ದೀವಿ, ಅವ್ರು 1.5 ಎಕರೆ ಮಾಡ್ಕೊಂತಾರೆ, ನಾವು 1.5 ಎಕರೆ ಮಾಡ್ಕೊಂತೀವಿ. 1-2 ಎಕರೆಯಲ್ಲಿ ಮೆಕ್ಕೆಜೋಳ ಹಾಕಿದೀವಿ, 1-5 ಎಕರೆಯಲ್ಲಿ ತೊಗರಿ ಹಾಕಿದೀವಿ. ಈಗ ನೀರಾವರಿ ಮಾಡಿದ್ರ ನೀವು? ನೀರಾವರಿ ಮಾಡಿದ್ವಿ, ಗಂಗಾ ಕಲ್ಯಾಣದಿಂದ ನಮಗೆ ಇದು ಸಿಕ್ಕಿದೆ, ಸಹಾಯಧನ ಸಿಕ್ಕಿದೆ. ಅವರೆಲ್ಲ ಟ್ರಾನ್ಸ್ಫರ್ಮ್ ಬೆಟ್ಗೆ ಬೋರ್ವೆಲ್ ಎಲ್ಲ ಕೊರಿಸಿಕೊಟ್ಟಿದ್ದಾರೆ, ಒಳ್ಳೆ ನೀರು ಬಂದಿದೆ. ಅದರಿಂದ ನಾವು ಮೆಕ್ಕೆಜೋಳ ಬಿತ್ತನೆ ಮಾಡಿದೀವಿ. ಆ ಮೆಕ್ಕೆಜೋಳಕ್ಕೆ ಈಗ ನಾವು ಬಿತ್ತನೆ ಮಾಡೋ 2 ತಿಂಗಳು ಮುಂಚೆ ಸಗಣಿ ಗೊಬ್ಬರ 1 ಎಕರೆಗೆ 5 ಲೋಡು ಟ್ರ್ಯಾಕ್ಟರ್ ಹಾಕಿದೀವಿ. ಹಾಕಿ ರೋಟಾವೇಟರ್ ಟಿಲ್ಲರು ಎಲ್ಲ ಹೊಡಿಸಿ ಭೂಮಿಯಲ್ಲಿ ಅದ ಮಾಡಿ ಆಮೇಲೆ ಸಾಲು ಹೊಡೆದು 2 ಅಡಿಗೆ ಒಂದೊಂದು ಉಣಿಸಿದ್ವಿ. ಒಳ್ಳೆ ಮೆಕ್ಕೆಜೋಳ ಅದು ಚೆನ್ನಾಗಿರುತ್ತೆ, 1 ಇದಕ್ಕೆ 2 ತನೆ ಬಿಡುತ್ತೆ. ಅಂದ್ರೆ ನಿಮಗೆ ಬಂದಿರೋ ಅಷ್ಟು ಎಕರೆನೂ ನೀವು ನೀರಾವರಿ ಮಾಡಿಲ್ಲ? ಇಲ್ಲ ಇಲ್ಲ ಸರ್, 2.5 ಎಕರೆ ಮಾಡಿದ್ವಿ, 5 ಎಕರೆ ಬದಲು ಮಾಡಿದ್ವಿ. ಈಗ ಗಂಗಾ ಕಲ್ಯಾಣ ಯೋಜನೆಯಿಂದ ನಿಮಗೆ ಕೊಳವೆ ಬಾವಿ ಹಾಕಿಸ್ಕೊಟ್ರಲ್ಲಿ ಏನನ್ಸುತ್ತೆ ನಿಮಗೆ? ಅವಾಗ ಖುಷಿ ಆಯ್ತಾ? ಖುಷಿ ಆಯ್ತು ಸರ್. ಯಾಕೆಂದ್ರೆ ನಮ್ಮ ವರ್ಗ ಜನರಿಗೆ ಬಹಳ ಅಷ್ಟು ಅನುಕೂಲ ಆಗುತ್ತೆ ಸರ್. ನಾವು ಈಗ ಅದನ್ನ ನಾವು ಸ್ವಂತ ಹಾಕ್ಸ್ಬೇಕಂದ್ರೆ 7-8 ಲಕ್ಷ ಬರುತ್ತೆ. ತುಂಬಾ ದುಡ್ಡು ಬೇಕಾಗುತ್ತೆ. ಅದರಿಂದ ಸರ್ಕಾರದವರೇ ಹಾಕಿರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಅಲ್ಪ ಸ್ವಲ್ಪ 2 ಎಕರೆ ಜಮೀನ್ ಇದ್ದಾರೆ, ಅಷ್ಟೊಂದು ದುಡ್ಡು ಹೊಂದಸಕ್ಕಾಗಲ್ಲ. ಆಗಲ್ಲ ಸರ್. ಈಗ ಎಲ್ಲ ಒಂದ್ ಕಡೆ ಅನಿಸ್ಲಿಲ್ಲ ನಿಮಗೆ, ಈಗೆಲ್ಲ ರೈತರು ತೋಟಗಾರಿಕೆ ಬೆಳೆಗಳು ಬೆಳಿತಾರೆ ನೀರಾವರಿ ಮಾಡಿದ ತಕ್ಷಣನೇ, ಅಂದ್ರೆ ನೀವ್ ಯಾವ್ದೇ ತೋಟಗಾರಿಕೆ ಬೆಳೆಯನ್ನ ಬೆಳಿಬೇಕಂತ ಅನಿಸ್ತಿಲ್ಲ? ಇಲ್ಲ ಸರ್, ಈಗ ಸ್ಟಾರ್ಟ್ ಮಾಡಿದೀವಿ, ಹೋದ ಸರಿನೆ ಗಂಗಾ ಕಲ್ಯಾಣ ಹಾಕೊಟ್ಟಿದ್ದಾರೆ, ಇನ್ನು ಮುಂದೆ ಆ ಪ್ಲಾನ್ ಎಲ್ಲ ಮಾಡ್ಕೊಂತೀವಿ ಸರ್. ಏನ್ ಹಾಕ್ಬೇಕಂತ ಇದೆ ನಿಮ್ಮ ಒಂದು ಯೋಜನೆ? ಈಗ ಆಲ್ರೆಡಿ ಹುಣಸೆ ಮರಗಳು ಇದಾವೆ ಸರ್ ನಮ್ಮವು. ಹುಣಸೆ ಮರಗಳು ಅಂದ್ರೆ ಈಗ 50 ವರ್ಷದ ಹುಣಸೆ ಮರಗಳು ಇದಾವೆ. ಒಂದೊಂದು ಮರ ಏನ 10-10 ಕ್ವಿಂಟಲ್ ಹಣ್ಣು ಇಳುವರೆಗೆ ಬರುತ್ತೆ, ಅಂತ ದೊಡ್ಡ ಮರಗಳು ಇದಾವೆ ಸರ್, ಸುಮಾರು 50-60 ವರ್ಷದ. ಎಷ್ಟು ಎಕರೆ ಒಳಗಡೆ ಇದೆ? 5 ಎಕರೆ ಒಳಗಡೆ ಇದೆ ಸರ್. ಸುಮಾರು 20 ಮರ ಇದಾವೆ, ದೊಡ್ಡವು ಇದಾವೆ ಸರ್, 100 ವರ್ಷ ಹೆಚ್ಚು ಕಡಿಮೆ ಆಯಸ್ಸಿದೆ ಅವಕ್ಕೆ. ಆದ್ರಿಂದ ಅದನ್ನು ಇದು ಮಾಡ್ತಾ ಇದೀವಿ ಸರ್. ಅದರಲ್ಲಿ ಮತ್ತೇನು ಬಿತ್ತನೆ ಮಾಡಲ್ಲ ನೀವು ಸರ್? ಅದು ಮರದ ಕೆಳಗೆ ಬಿಟ್ಟು ಪಕ್ಕ ಬಿತ್ತನೆ ಮಾಡ್ತೀವಿ, ಮರದ ಕೆಳಗಡೆ ಏನು ಬೆಳೆಯಲ್ಲ. ಈಗ ಬಿಸಿಲು ಬೆಳಲ್ಲ, ಈ ಬಿಸಿಲು ಬೆಳಲ್ಲ, ಫಸಲು ಅಡ್ರಿ ಬರಲ್ಲ ಅಂತ ಬರಲ್ಲ. ಮತ್ತೆ ಅದರೊಳಗಡೆ ಏನೇನು ಹಾಕ್ತೀರಾ ಮತ್ತೆ ಬೇರೆ? ಈಗ ಬಿಸಿಲು ಬೀಳುವಂತ ಪ್ರದೇಶ, ಬಿಸಿಲು ಬೀಳುವಂತ ಪ್ರದೇಶಕ್ಕೆ ಈಗೆಲ್ಲ ಮೆಕ್ಕೆಜೋಳ ಆಮೇಲೆ ಹತ್ತಿ ಹಾಕ್ತೀವಿ ಸರ್. ಹುಣಸೆ ಬೆಳೆಯಲ್ಲಿ ಸಾಕಷ್ಟು ನಿಮಗೆ ಆದಾಯ ಬರುತ್ತಾ? ಬರುತ್ತೆ ಸರ್. ಈಗ 1-2 ವರ್ಷದಿಂದ ಅದು ಹಣ್ಣಿಗೆ ಹುಳ ಬಿದ್ದಿತ್ತು ಸರ್, ಮಳೆ ಜಾಸ್ತಿ ಆಗಿ ಕಾಯಿ ಕಾಯ್ಬೇಕಾದ್ರೆ ಕಾಯಿಗೆ ಹುಳ ಬಿದ್ದಿತ್ತು, ಆದ್ರಿಂದ ಇಳುವರಿ ಸಿಕ್ಕಿದ್ದಿಲ್ಲ. ಈ ವರ್ಷ ಒಳ್ಳೆ ಇಳುವರಿ ಇದೆ ಸರ್, ಔಷಧ ಸಿಂಪಡಣೆ ಮಾಡಿದೀವಿ ಅದಕ್ಕೆ, ಈಗ ಒಳ್ಳೆ ಇಳುವರಿ ಬಂದಿದೆ. ಅಂದ್ರೆ ಕಾಯಿ ಕೆಡಬಾರ್ದು ಅಂತೇಳಿ, ಕಾಯಿ ಕೆಡಬಾರ್ದು ಅಂತೇಳಿ ಔಷಧ ಸಿಂಪಡಣೆ ಮಾಡಿದೀವಿ ಸರ್. ಈಗ ಅವನ್ನ ಉಳಿಸ್ಕೊಂತೀರಾ ಹುಣಸೆ ಮರ? ಏನ್ ಬೇರೆ ಏನಾದ್ರೂ ತೋಟಗಾರಿಕೆ ಬೆಳೆ ಬೆಳಿತೀರಾ? ಇಲ್ಲ ಸರ್, ಅವು ಉಳಿಸಿಕೊಂಡು ತೋಟಗಾರಿಕೆ ಬೆಳೆನು ಬೆಳಿಬೇಕು ಅಂತ ಸರ್. ಅದರೊಳಗೆ ಮಿಶ್ರ ಬೆಳೆಯಾಗಿ? ಹೌದೌದು. ಏನು ಬೆಳಿತೀರಿ ಅದರೊಳಗೆ ಮಿಶ್ರ ಬೆಳೆಯಾಗಿ ಬೆಳೆಯಕ್ಕೆ ಏನು ಅವಕಾಶ ಇದೆ? ಮಿಶ್ರ ಬೆಳೆಯಕ್ಕಾಗಿ ಸೊಪ್ಪು ತರಕಾರಿ ಎಲ್ಲ ಬೆಳಿಬಹುದು. ಅದು ಬಿಟ್ಟು ಸ್ವಲ್ಪ ಬಿಸಿಲು ಬೆಳೆ ಪ್ರದೇಶಕ್ಕೆಲ್ಲ ಇದೆ ಮೆಕ್ಕೆಜೋಳ, ಟೊಮೆಟೊ, ಈರುಳ್ಳಿ. ಅಂದ್ರೆ ಈ ಹುಣಸೆ ಬೆಳೆಗೆ ಅಂತಂದ್ರೆ ಯಾವ್ದೇ ನೀವು ವರ್ಷ ಪ್ರತಿ ವರ್ಷನ ಗೊಬ್ಬರ ಕೊಡಲ್ಲ, ಅದರೊಳಗಡೆ ಏನು ಕೆಲಸ ಇರಲ್ಲ ಅಲ್ವಾ? ಇಲ್ಲ ಸರ್, ವರ್ಷಕ್ಕೊಂದ್ಸರಿ ಬುಡಕ್ಕೆಲ್ಲ ಕೆಂಪು ಮಣ್ಣು ಹಾಕ್ತಿವಿ, 2-3 ಸರಿ ಔಷಧ ಸಿಂಪಡಣೆ ಮಾಡ್ತೀವಿ, ಅವಾಗ ಚೆನ್ನಾಗಿರುತ್ತೆ. ಈಗೆಲ್ಲ ನೀವು ಹುಣಸೆ ಹಣ್ಣು ಅಂತಂದ್ರೆ ಮಾರಾಟ ಯಾವ ರೀತಿ ಮಾಡ್ತೀರಾ? ಹಂಗ ಮರದ ಮೇಲೆ ಕೇಣಿ ಕೊಡ್ತೀರಾ ಅಥವಾ? ಕೆಲವು ಸರಿ ಕೇಣಿಗೂ ಕೊಡ್ತೀವಿ ಸರ್, ಈಗ ಯಾಕಂದ್ರೆ ಕೂಲಿ ಟೈಮ್ ಸರಿ ಸಿಗೋದು ಕಷ್ಟ, ಅದಕ್ಕೆ ಕೇಣಿಗೆ ಕೊಟ್ಬಿಡ್ತೀವಿ. ಕೆಲವು ಸರಿ ನಮ್ಮ ಮೊದ್ಲೆಲ್ಲ ನಾವೇ ಎಲ್ಲ ನಾವೇ ಬಡಿಸಿ ನಾವೇ ಮಾಡಿ ಮಾರ್ಕೆಟಿಗೆ ತಗೊಂಡು ಹೋಗ್ತಿದ್ವಿ, ಬಳ್ಳಾರಿ, ರಾಯದುರ್ಗ, ಚಳ್ಳಕೆರೆ ಎಲ್ಲ ತರ್ತಿದ್ವಿ ಸರ್. ಈಗ ನೀವೇ ನೇರವಾಗಿ ಈಗ ಹಣ್ಣೆಲ್ಲ ನೀವು ಕಟಾವು ಮಾಡಿ ಹಣ್ಣು ಬಿಡಿಸಿ ಮಾರಾಟ ಮಾಡಿದ್ರೆ ನಿಮಗೆ 3 ತರ ಲಾಭ ಆಗುತ್ತೆ. 1 ಹಣ್ಣಿಂದ ತಗಬಹುದು, 1 ಹುಣಸೆ ಪಿಕ್ಕದಿಂದ ತಗಬಹುದು, ಜೊತೆಗೆ ಹುಣಸೆ ಸಿಪ್ಪೆ ಅಂತ ಏನು ಅಂತೀವಿ, ಅದರಿಂದಲೂ ನೀವು ಆದಾಯ ತಗಬಹುದು. ಹೌದು ಸರ್, ಹೌದು ತಗೊಂತಿದ್ವಿ ಸರ್. ಈಗ ಹೇಳಿದ್ರೆ ನೀವು ಪ್ರತಿ ವರ್ಷ ನಾವು ಗುಣಿ ಮಾಡಿ ಬುಡಕ್ಕೆ ಮಣ್ಣು ಹಾಕ್ಸ್ತೀವಿ ಅಂತ ಹೇಳಿದ್ರ, ಅಂದ್ರೆ ಅಂತ ಒಂದು ಅವಶ್ಯಕತೆ ಏನಿರಲ್ಲ ಅನ್ಸುತ್ತೆ? ಇಲ್ಲ ಸರ್, ಕೆಲವು ಎಲ್ಲ ಬೇರು ಎಲ್ಲ ಬೈಲಿಗೆ ಬರ್ತಿದ್ವು, ಅವೆಲ್ಲ ಮುಚ್ಕೊಳ್ಳಿ ಅಂತ ಹೇಳಿ ಮಣ್ಣು ಹಾಕ್ಸ್ತೀವಿ. ಈಗ ಸಾಕಷ್ಟು ತಪ್ಪಲು ಬೆಳುತ್ತಲ್ವಾ, ಸಾವಯವ ಗೊಬ್ಬರ ಆಗುತ್ತೆ ಅದಕ್ಕೆ ಆಗುತ್ತೆ, ಜೊತೆಗೆ ಮಣ್ಣನ್ನು ಹಾಕ್ತಿದ್ವಿ ಸರ್. ಒಟ್ಟಾರೆ ಕೈ ಹಿಡಿದಿದೆ ನಿಮ್ಗೆ ಹುಣಸೆ ಬೆಳೆ? ಹೌದು ಸರ್. ಎಷ್ಟು ಕ್ವಿಂಟಲ್ ಬೆಳಿದ್ರೆ ಪ್ರತಿ ವರ್ಷ ಹಣ್ಣನ್ನ? ಸರ್, ನಮ್ಮದು 12 ಮರ ಇದಾವೆ ಸರ್ ದೊಡ್ಡದು, 12 ಮರಕ್ಕೆ 1 ಮರಕ್ಕೆ 8-8 ಕ್ವಿಂಟಲ್ ಆಗುತ್ತೆ ಸರ್. ಹಳೆ ಮರ, ದೊಡ್ಡ ಮರ ಸರ್, 100 ಕ್ವಿಂಟಲ್ ಹೆಚ್ಚು ಕಡಿಮೆ ಬೆಳೆ? 100 ಕ್ವಿಂಟಲ್ ಆಗುತ್ತೆ ಸರ್. ಒಳ್ಳೆ ಧಾರಣೆ ಸಿಕ್ತಂದ್ರೆ ಒಳ್ಳೆ ರೇಟ್ ನಿಮಗೆ? ಒಳ್ಳೆ ಧಾರಣೆ ಸಿಕ್ತಂದ್ರೆ, ಧಾರಣೆ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಖರ್ಚು ಜಾಸ್ತಿ ಇರುತ್ತೆ ಸರ್, ಕೂಲಿ ಅಳವರು ಇರುತ್ತೆ, ಆದ್ರೆ ಬೀಜ ಅವೆಲ್ಲ ಅದನ್ನು ಲಾಭ ಇರುತ್ತೆ. ಈಗ ನೀರಾವರಿಯಲ್ಲಿ ಮೆಕ್ಕೆಜೋಳ ಬೆಳಿತೀವಿ ಅಂತ ಹೇಳಿದ್ರ, ಈಗ ಮೆಕ್ಕೆಜೋಳ ಅಂತಂದ್ರೆ ಈಗ ಬೀಜ ಉರಿಸ್ತೀವಿ ಅಂತ ಹೇಳಿದ್ರ, ಅಂದ್ರೆ ಯಾಕೆ ನೀವು ಬೀಜ ಉರಿಸ್ತೀರಿ? ಈಗ ಕೈಯಿಂದ ಹಂಗ ಉದುರಿಸಿ ಅಂತ ಹೋಗ್ಬದಲ್ವಾ? ಎರಡಡಿಗೊಂದು ಬೋದು ಮಾಡಿರ್ತೀವಿ ನಾವು. ಬೋದಕ್ಕೆ ಆ ಕಡೆ ಈ ಕಡೆ ಎರಡಡಿಗೊಂದೊಂದು ಬೀಜ ಉಟ್ಕೊಂತ ಹೋಗ್ತೀವಿ ಸರ್. ಅಂದ್ರೆ ಬೋಧ ಮಾಡ್ತೀರಾ? ಬೋಧ ಮಾಡ್ತೀವಿ, ದಿಂಡು ಮಾಡ್ತೀವಿ. ಈಗ ಯಾಕಂದ್ರೆ ಉದಿಸ್ಕೊಂತ ಹೋದ್ರೆ ಒಂದೊಂದು ಬೀಜ ಕರೆಕ್ಟ್ ಆಗಿ ಲೈನಿಗೆ ಬೀಳಲ್ಲ, ಅದರಿಂದ ಇದೇ ಓಣಿದ್ದೇ ಕರೆಕ್ಟ್ ಆಗಿರುತ್ತೆ ಅಂತೇಳಿ. ಕೆಲವು ಭಾಗದಲ್ಲೆಲ್ಲ ನಮ್ಮ ಕೃಷಿಕರು ಏನ್ ಮಾಡ್ತಾರಂದ್ರೆ, ಈಗ ಮಡಿಕೆ ಸಾಲು ಹೊಡೆದು ಅದರೊಳಗೆ ಬೀಜ ಹಾಕಿಂತ ಹೋಗಿ ಮೇಲೆ ಮತ್ತೆ ಕುಂಟೆ ಹಾಯಿಸ್ತಾರೆ. ಒಂದು ಮೀಡಿಯಂ ತೇವಾಂಶ ಇದ್ರೂ ಸಾಕಷ್ಟು ಅದು ಮೊಳಕೆ ಬಂದು ಹುಟ್ಟುತ್ತಲ್ವಾ? ಹೌದು, ಹುಟ್ಟುತ್ತೆ ಸರ್. ಈಗ ನಮ್ಮ ಏರಿಯಾದಲ್ಲಿ ಇದೇ ಪದ್ಧತಿ ಬಹಳ ಚೆನ್ನಾಗಿ ಒಳ್ಳೆ ಇಳುವರಿ ಬರುತ್ತೆ, ನಾವು ಅದನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಬೀಜ ಉರ್ಸ್ಬೇಕಂತಂದ್ರೆ ಕೂಲಿ ಕಾರ್ಮಿಕರು ಜಾಸ್ತಿ ಬೇಕು, ಅದು ವೇಸ್ಟ್ ಆಗಲ್ಲ. ಕರೆಕ್ಟ್ ಆಗಿ ಬೀಜ ಉಣಿದ್ದೇ ಹುಟ್ಟುತ್ತೆ, ಆದ್ರಿಂದ ಅದೇ ಸೂಕ್ತ ಅಂತೇಳಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗ ಬೀಜ ನಾಟಿ ಮಾಡಬೇಕಾದ್ರೆ ಅಂದ್ರೆ ತಳಗೊಬ್ಬರವಾಗಿ ಏನಾದ್ರು ಕೊಡ್ತೀರಾ, ರಾಸಾಯನಿಕ ಗೊಬ್ಬರಗಳು ಈ ತರ? ಎಕರೆಗೆ ಒಂದು 50 kg DAP ಹಾಕ್ತಿವಿ. ಆಮೇಲೆ ಕಳೆನಾಶಕ ಸಿಂಪಡಣೆ ಮಾಡ್ತೀವಿ ಸರ್. ಒಂದು ವೀಕ್ ಆದ್ಮೇಲೆ ಕಳೆನಾಶಕ ಸಿಂಪಡಣೆ ಮಾಡಿದಾಗ ಯಾವುದೇ ಕಳೆಗಳು ಅವೆಲ್ಲ ಹುಟ್ಟೋದು ಕಡಿಮೆ ಆಗುತ್ತೆ. ನಮಗೆ ಈ ಕಳೆ ತೆಗ್ಸಕ್ಕೆ ಅದೆಲ್ಲ ಕಡಿಮೆ ಖರ್ಚಾಗುತ್ತೆ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ. ಒಂದ್ಸರಿ ಕಳೆ ಇದ್ ಮಾಡಿಕೊಂಡು ಒಂದೇ ಸರಿ ತೆಗ್ಸಿಬಿಟ್ರೆ ಸಾಕು ಸರ್ ಮೆಕ್ಕೆಜೋಳಕ್ಕೆ. ಆಮೇಲೆ ಒಂದೇ ಸರಿ ತೆನೆ ಹೊಂಡಕ್ಕೆ ಬರುತ್ತೆ, ಸೋಲಂಗಿ ಬರುತ್ತೆ. ಅದರೊಳಗಡೆ ಸೆಂಟರ್ನಲ್ಲಿ ಒಂದ್ಸರಿ ಇನ್ನೊಂದ್ಸರಿ ಗೊಬ್ಬರ ಕೊಡ್ತೀವಿ, ರಾಸಾಯನಿಕ ಮೇಲ್ಗೊಬ್ಬರ ಕೊಡ್ತೀರಾ? 16:20, 9:24 ಎರಡೂ ಕೊಡ್ತೀವಿ. ಆಮೇಲೆ ತೀರ ಸೂಲಂಗಿ ಹೊಂಟ ಮೇಲೆ ಪೊಟ್ಯಾಶ್ ಹಾಕ್ತಿವಿ. ಪೊಟ್ಯಾಶ್ ಹಾಕಿದ್ರೆ ಬೀಜ ಎಲ್ಲ ದಪ್ಪ, ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ, ಸೈಜ್ ಬೀಜನೂ ದಪ್ಪ ಇರುತ್ತೆ, ತೂಕ ಬರುತ್ತೆ. ಹೌದು, ತೂಕ ಬರುತ್ತೆ ಅಂತೇಳಿ ಪೊಟ್ಯಾಶ್ ಹಾಕ್ತಿವಿ. ಇದು ಕಟಾವಿಗೆ ಇನ್ನೊಂದು 15 ದಿವಸ ಐತಮ್ಮಂಗ ನೀರೆಲ್ಲ ಹಾಯಿಸೋದೆಲ್ಲ ಸ್ಟಾಪ್ ಮಾಡ್ತೀವಿ. ಎಲ್ಲ ಕಟಾವು ಈಗ ಯಾಂತ್ರೀಕರಣ ಬಂದಿದೆ, ಯಂತ್ರದಿಂದನೇ ಕಟಾವು ಮಾಡ್ತೀವಿ. ಈಗ ಮೇಲ್ಗೊಬ್ಬರ ಅಂತಂದ್ರೆ ಯೂರಿಯಾ ಗೊಬ್ಬರ ಕೊಡಲ್ಲ ನೀವು ಸರ್? ಇದ್ರಾಗೆ 17 ಅದರೊಳಗೆ ಇರುತ್ತೆ, ಅದರೊಳಗೆ ಪೊಟ್ಯಾಶ್ ಸೋಡಿಯಂ ಎಲ್ಲ ಇರುತ್ತೆ. ಈ ವರ್ಷ ನೋಡಿ ಎಷ್ಟೊಂದು ಕೇರ್ ಸಿಟಿ ಆಯ್ತಲ್ವಾ ಯೂರಿಯಾ ಗೊಬ್ಬರಕ್ಕೆ. ಅಲ್ಲ, ಯೂರಿಯಾ ಗೊಬ್ಬರ ನಮ್ ಕಡೆ ಏನೋ ಅಂದ್ರೆ, ನಮ್ ಜಮೀನಲ್ಲಿ ಯೂರಿಯಾ ಹಾಕಿದ್ರೆ ಕಳೆ ಜಾಸ್ತಿ ಬರುತ್ತೆ, ಮೆಕ್ಕೆಜೋಳನ ಇದಾಗ್ಬಿಡ್ತದೆ ಸರ್. ಆದ್ರಿಂದ ಯೂರಿಯಾ ಹಾಕಿಲ್ಲ ನಾವು. ನಿಮ್ ಪದ್ಧತಿನೂ ಕರೆಕ್ಟ್ ಇದೆ. ಈಗ ಸಾಕಷ್ಟು ಕಡೆ ಬರೀ ಯೂರಿಯಾ ತಗೊಂಡೋಗೋದು ಚೆಲ್ಲೋದು ಸುಮ್ಮನೆ. ಹೌದು, ಈ ತರ ಮಾಡಿ ಸಾಕಷ್ಟು ಯೂರಿಯಾ ಗೊಬ್ಬರನೇ ಸಿಗ್ಲಿಲ್ಲ ಅಲ್ವಾ ಈ ವರ್ಷ? ನಾವು ಯೂರಿಯಾ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಕೂಡ ಕಡಿಮೆ ಆಗುತ್ತೆ ಸರ್. ಎಲ್ಲ ಹೀರ್ಕೊಂಡ್ಬಿಡುತ್ತೆ ಸರ್, ಅದು ಮೃದು ಇರಲ್ಲ ಭೂಮಿ, ಆದ್ರಿಂದ ಯೂರಿಯಾ ಜಾಸ್ತಿ ಹಾಕಲ್ಲ. ಈಗ ನೀವ್ ಹೇಳಿದ್ರ ನಮ್ಮ ಮೆಕ್ಕೆಜೋಳದಲ್ಲಿ ಬಿತ್ತನೆಗೆ ಒಂದು ವಾರ ಆದ್ಮೇಲೆ ನಾವು ಅದರೊಳಗೆ ಕಳೆನಾಶಕ ಹೊಡಿತೀವಿ ಅಂತ ಹೇಳಿದ್ರ? ಹೌದು. ಅಂದ್ರೆ ಮೆಕ್ಕೆಜೋಳದಲ್ಲಿ ಏನ್ ಕಳೆನಾಶಕ ಹೊಡಿಯಂತ ಅವಶ್ಯಕತೆ ಇಲ್ಲ ಅಲ್ವಾ? ಈಗ ಬೆಡಕುಂಟೆ ಬುಡುಗುಂಟೆ ಇವನ್ನೆಲ್ಲ ಹೊಡೆದು ಇರೋ ಒಂದೊಂದು ಕಳೆಗಳನ್ನೆಲ್ಲ ಕೈಯಿಂದ ಕೀಳಿಸಬಹುದಲ್ವಾ? ಇಲ್ಲ ಸರ್, ಎಡೆಕುಂಟೆ ಏನು ಹೊಡೆಯೋದಿಲ್ಲ, ಬೋದ್ ಮಾಡಿರ್ತೀವಲ್ಲ ಪದ್ಧತಿಯಲ್ಲಿ. ನೀವು ನಾಟಿ ಮಾಡಿರ್ತೀವಿ? ಹೌದು, ನಾಟಿ ಮಾಡಿರ್ತೀವಿ. ಎಡೆಕುಂಟೆ ಏನು ಹೊಡೆಯಲ್ಲ, ಕಳೆನಾಶಕ ಹೊಡೆದಿರ್ತೀವಿ. ಕಳೆನಾಶಕ ಹೊಡೆದು ಒಂದು ತಿಂಗಳೊಳಗಡೆನೆ ಒಂದ್ಸರಿ ಸುಮ್ನೆ ಕಳೆ ಕೈ ಹಡಿಸ್ತೀವಿ, ಕಡಿಮೆ ಖರ್ಚಿರುತ್ತೆ, ಕಡಿಮೆ ಖರ್ಚಿರುತ್ತೆ. ಆಮೇಲೆ ಸೂಲಂಗಿ ಉಂಟು ತೆನೆ ಸ್ಟಾರ್ಟ್ ಆದ್ಮೇಲೆ ಪೊಟಾಶ್ ಕೊಡ್ತೀವಿ, ಪೊಟಾಶ್ ಕೊಡ್ತೀವಿ. ಅಲ್ಲಿಗೂ ಒಳ್ಳೆ ಇಳುವರಿ ಇದ್ ಬಂದಿರುತ್ತೆ. ಈ ಮೆಕ್ಕೆಜೋಳದ ಬೆಳೆ ಯಾವ ಒಂದು ಹಂತದಲ್ಲಿ ಹೆಚ್ಚು ತೇವಾಂಶ ಕೇಳುತ್ತೆ? ಸೂಲಂಗಿ ಉಂಟು ತೆನೆ ಉಂಡುತ್ತಲ್ಸ, ಅವಾಗ ಹೆಚ್ಚಾಗಿ ನೀರು ಕೇಳುತ್ತೆ. ಈಗ ಏನಾದ್ರೂ ಕಾರಣಾಂತರದಿಂದ ಅವಾಗ ಏನಾದ್ರೂ ಮಳೆ ಬರಲಿಲ್ಲ ಅಂತಂದ್ರೆ ಈಗ ನೀರಿದೆ, ನೀರು ಕೊಡ್ತೀರಾ? ನೀರು ಇರಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ, ಬಹಳ ಕಷ್ಟ, ಇಳುವರಿ ಕಡಿಮೆ ಆಗುತ್ತೆ. ನಮ್ಗೆ ಆ ಟೈಮಲ್ಲಿ ನೀರು ಇದ್ರೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಈಗ ನೀವು ಹಾಕಿರೋ ಮೆಕ್ಕೆಜೋಳದ ತಳಿ ಎಷ್ಟು ತಿಂಗಳಿಗೆ ಬರುತ್ತೆ ಕಟಾವಿಗೆ? ಅದು ಸರ್ 4 ತಿಂಗಳಿಗೆಲ್ಲ ಪೂರ ಕಟಾವು ಮಾಡ್ತೀವಿ ಸರ್. ಕಟಾವಿನ ಹಂತದಲ್ಲಿ ಈಗ ಎಲ್ಲ ಸುಲಂಗಿ ಅದನ್ನೆಲ್ಲ ತೆಗೆದಿರ್ತೀರ? ಅಷ್ಟೊತ್ತಿಗೆ ಕಡದು ಈಗ ನೆಲಕ್ಕೆ ಹಾಕಿದ್ರೆ ಹೆಸರಲ್ಲೇ ಗೊಬ್ಬರ ಆಗುತ್ತೆ, ಸಪ್ಪೆ ಸಮೇತವಾಗಿ ಸೇರಿ ರೋಟಾವೇಟ್ ಓಡಿಸ್ಬಿಡ್ತೀವಿ, ನೆಲಕ್ಕಂಗೆ ಗೊಬ್ಬರ ಆಗುತ್ತೆ. ಮೇಲೆ ಸುಲಂಗಿ ಎಲ್ಲ ಕಟ್ ಮಾಡಿ ಹಾಕಲ್ಲ ನೀವು? ಇಲ್ಲ, ಮಿಷಿನ್ ಇಂದ ಕಟ್ ಮಾಡಿರ್ತೀವಲ್ ಸರ್. ಅಂದ್ರೆ ತೆನೆ ಕಟಾವ್ ಮಾಡಬೇಕಾದ್ರೆ ಎಲ್ಲ ಪುಡಿ ಪುಡಿ ಮಾಡಿ ಪುಡಿ ಪುಡಿ ಆಗಿರುತ್ತೆ, ಹಂಗ ರೋಟಾವೇಟರ್ ಸುಡಿದು ಅದನ್ನು ಮಣ್ಣಿಗೆಲ್ಲ ಗೊಬ್ಬರ ಆಗಿ ಮಿಕ್ಸ್ ಆಗುತ್ತೆ. ಈಗೆಲ್ಲ ಯಂತ್ರದ ಮುಖಾಂತರ ನೀವು ಮೆಕ್ಕೆಜೋಳ ಕಟಾವ್ ಮಾಡ್ತಿರಲ್ಲ, ಅದರಲ್ಲೆಲ್ಲ ಸಾಕಷ್ಟು ಒಂದ್ ಸ್ವಲ್ಪ ಲಾಸ್ ಆಗುತ್ತೆ ಅಂತಾರೆ. ಎಲ್ಲ ಕಾಳೆಲ್ಲ ಸಿಡಿಯುವಂತದ್ದು, ಈಗೆಲ್ಲ ಅಷ್ಟು ಕ್ಲೀನಸ್ ಇರಲ್ಲ. ಈಗ ಕಾಳೆಲ್ಲ ಅದರಲ್ಲೇ ಹೋಗುವಂತದ್ದು, ಬೆಣ್ಣೆಗೆ ಸರಿಯಾಗಿ ಉಳ್ಕೊಂಡವೆಲ್ಲ ವೇಸ್ಟ್ ಆಗ್ತವೆ, ಕೆಲವು ತೆನೆ ಬಿದ್ದಿರಂತ ತೆನೆಗಳು ಅವು ನಮ್ಗೆ ಸಿಗಲ್ಲ ಅಂತಾರೆ. ಈಗ ಇಷ್ಟೆಲ್ಲ ನಿಮಗೆ ಲಾಸ್ ಆಗ್ತಾ ಇದ್ರನ್ನ ಯಾಕೆ ಆ ಯಂತ್ರಗಳನ್ನ ಬಳಸ್ತೀರಾ? ಕೂಲಿ ಕಾರ್ಮಿಕರ ಅಭಾವ ಇದೆ ಸರ್, ಟೈಮ್ ಸರಿಯಾಗಿ ಕೂಲಿ ಕಾರ್ಮಿಕರು ಸಿಗಲ್ಲ. ಯಂತ್ರ ಆದ್ರೆ ಇದಾಗುತ್ತೆ, ಟೋಟಲ್ ಆಗಿ ನಾವು ಒಂದು 2% ಒಂದು ಲಾಸ್ ಆಗುತ್ತೆ, ನೆಲದ ಮೇಲೆಲ್ಲ ಬೀಜ ಬೀಳುತ್ತೆ. ಈಗ ನಿಮಗೆ ಬೆಂಡ್ ಸಿಗಲ್ಲ, ಒಂದು ಸೌದೆ ಒಲಿಗೆ ಸೌದೆಯಾಗಿ ಉಪಯೋಗ ಮಾಡಬಹುದು, ಜೊತೆಗೆ ಈಗ ಸಾಕಷ್ಟು ಮೇವು ಸಿಗುತ್ತೆ ಮೆಕ್ಕೆಜೋಳದಲ್ಲಿ ಅಲ್ವಾ? ಮೇವು ನೆಲಪಾಲಾಗುತ್ತೆ, ನೆಲಪಾಲು ಅದು ಮಣ್ಣಲ್ಲಿ ಬರ್ತಾರೆ, ಗೊಬ್ಬರ ಆಗುತ್ತೆ, ಬೆಳಿಗ್ಗೆ ಒಳ್ಳೆ ಅದು ಒಳ್ಳೆ ಗೊಬ್ಬರ ಆಗುತ್ತೆ. ಬಟ್ ನೀವು ಹೈನುಗಾರಿಕೆ ಮಾಡಂತದ್ದಾದ್ರೆ ಅದು ಒಳ್ಳೆ ಮೇವಾಗಿ ನಾವು ಕೂಡಿಟ್ಕೋಬಹುದಲ್ಲ ಅಂತ. ಹೌದೌದು, ಸದ್ಯ ನಮ್ಮಲ್ಲಿ ಅಲ್ಲಿ ಹೈನುಗಾರಿಕೆ ಇಲ್ಲ, ಆದ್ರಿಂದ ಅದನ್ನ ಗೊಬ್ಬರನೇ ಮಾಡ್ಬೇಕು ಅಂತೇಳಿ. ಈಗ ನಿಮ್ಮಲ್ಲಿ ಸಿಗಂತ ತ್ಯಾಜ್ಯನ್ನ ನೀವೇ ಸಾವಯವ ಮಾಡ್ಬೇಕು ಅಂತೇಳಿ. ಒಳ್ಳೆ ಗೊಬ್ಬರ ಆಗುತ್ತೆ ಅದು? ಒಳ್ಳೆ ಗೊಬ್ಬರ ಆಗುತ್ತೆ ಸರ್. ಈಗ ಅಲ್ಲಿ ಹಸಿ ಇತ್ತಂದ್ರೆ ಅದೆಲ್ಲ ನೆಲದಲ್ಲಿ ಸೇರುತ್ತೆ, ನೆಲದಲ್ಲಿ ಸೇರುತ್ತೆ. ಅಕಸ್ಮಾತ್ ಏನಾನ ಮಳೆ ಬಂತು ಅಂತಂದ್ರೆ ಒಳಗಡೆನೆ ಚೆನ್ನಾಗಿ ಕೊಳ್ತ್ಕೊಂಡ್ಬಿಡುತ್ತೆ. ನಾವು ನೆಕ್ಸ್ಟ್ ಒಂದು 10 ದಿವಸ ಬಿಟ್ಟು ಇದು ಉಳುಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ನಿಮ್ಮ ಒಂದು ಜಮೀನಿನಲ್ಲಿ 1 ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳಿದಿರಾ ಮೆಕ್ಕೆಜೋಳವನ್ನ? ನಾವು ಈಗ 2 ಎಕರೆಗೆ ಹಾಕಿದ್ವಿ, 120 ಪ್ಯಾಕೆಟ್ ಬಂದಿದೆ, 60 ಕೆಜಿ. 50% ಖರ್ಚು ಹೋಗಿರುತ್ತೆ, 50% ಉಳಿಸಿ. ಈಗ ಮೆಕ್ಕೆಜೋಳಕ್ಕೆ ಹೆಚ್ಚು ಖರ್ಚಿಲ್ಲ ಅಂತಾರೆ ನಮ್ಮ ರೈತರು, ಆದ್ರೂ ಕೂಡ 50% ಖರ್ಚು ಬಂದಿದೆ ಇರುತ್ತೆ. ಈಗ ಹೊಲ ಉಳುಮೆ ಮಾಡಬೇಕು, ಗೊಬ್ಬರ ತರಬೇಕು, ಬೀಜ ತರಬೇಕು, ಕಟಾವು ಹಂತದಲ್ಲಿ ಸಾಕಷ್ಟು ಖರ್ಚು ಬರುತ್ತೆ. ಹೌದೌದು. ಈಗೆಲ್ಲ ರೇಟ್ ಹೇಗಿದೆ ಈ ವರ್ಷ? 2,300 ರೂಪಾಯಿ ಇದೆ. ಈಗ ನೀವು ಸ್ಟಾಕ್ ಮಾಡ್ಕೊಳ್ತೀರಾ ಅವಾಗಲೇ ಮಾರಾಟ ಮಾಡ್ತೀರಾ? ಇಲ್ಲ, ಮಾರಾಟ ಮಾಡ್ಬಿಡ್ತೀವಿ ಸರ್. ಯಾಕೆಂದ್ರೆ ಅವು ಇಟ್ಕೊಂಡ್ರೆ ಹುಳ ಬೀಳೋದು ಅದೆಲ್ಲ ಇದಾಗ್ತಿರುತ್ತೆ, ಮಾರಾಟನೇ ಮಾಡ್ಬಿಡ್ತೀವಿ. ಈಗ ನೀರಾವರಿ ಆಗಿರೋದ್ರಿಂದ ಈಗ ಮೆಕ್ಕೆಜೋಳ ಕಟಾವ್ ಆದ್ಮೇಲೆ ಮತ್ತೆ ಏನಾದ್ರೂ ಹಿಂಗಾರಿ ಬೆಳೆಯಾಗಿ ಬೆಳಿತೀರ? ಟೊಮೆಟೊ ಹಾಕ್ತಿವಿ. ತರಕಾರಿನ? ತರಕಾರಿ ಹಾಕ್ತಿವಿ. ಪ್ರತಿ ವರ್ಷ ನಂಗ ಮಾಡ್ತೀರಾ ತರಕಾರಿ? ಒಂದೊಂದು ವರ್ಷ ಒಂದೊಂದು ಚೇಂಜ್ ಮಾಡ್ತಾ ಇರ್ತೀವಿ ಸರ್. ಕಂಟಿನ್ಯೂಸ್ ಆಗಿ ಅದೇ ಹಾಕಿದ್ದೆ ಹಾಕಿರಲ್ಲ. ಈ ಮೆಕ್ಕೆಜೋಳ ಆದ್ಮೇಲೆ ಟೊಮೆಟೊ ಹಾಕ್ತಿವಿ. ಈಗ ನಾವು 3 ಬೆಳೆ ಬೆಳ್ಕೋಬಹುದು ಸರ್. ನಾವು ಟೊಮೆಟೊ ಹಾಕಿ ಆಮೇಲೆ ತಿರ್ಗಿ ಮತ್ತೆ ಹತ್ತಿ ಉಣಿಸ್ಬೋದು ಸರ್, ಮುಂಗಾರಿಗೆ. ಅದರೊಳಗಡೆ ಈಗ ನಾವು ಕಟಾವ್ ಮಾಡಿದೀವಿ, ಈ ಕಟಾವ್ ಮಾಡಿದ ಟೊಮೆಟೊ ಹಾಕಿದ್ರೆ ಹತ್ತಿಗೆ ಖಾಲಿ ಆಗುತ್ತೆ ಸರ್. ಮೆಕ್ಕೆಜೋಳ ಕಟಾವ್ ಮಾಡಿದ್ರೆ ನೀವು? ಕಟಾವ್ ಆಗಿದೆ. ಈಗ ಮಾರಾಟ ಮಾಡಿದ್ರೆ ಹಂಗಾದ್ರೆ? ಮಾರಾಟ ಮಾಡಿದ್ರಿ ಸರ್. ಏನ್ ರೇಟಿಗೆ ಕೊಟ್ರೆ ನೀವು ಸರ್? 2,300 ರೂಪಾಯಿ. ಲಾಭ ಆಯ್ತು ನಿಮಗೆ ಮೆಕ್ಕೆಜೋಳದಲ್ಲಿ? ಆಗಿದೆ ಸರ್, 50% ಆಗಿದೆ. ಮತ್ತೆ ಮೆಕ್ಕೆಜೋಳದ ಜೊತೆಗೆ ಈಗ ತೊಗರಿನ ಸಹ ಬೆಳೀತಾ ಇದ್ವಿ ಅಂತ ಹೇಳಿದ್ರಾ? ಹೌದು ಸರ್. ತೊಗರಿ ಸಪರೇಟ್ ಆಗಿ 1 ಎಕರೆ ಒಳಗಡೆ ಹಾಕಿದ್ರಾ? ತೊಗರಿ ನಾವು ಜೂನ್ ತಿಂಗಳಿಗೆ ಬಿತ್ತನೆ ಮಾಡ್ತೀವಿ. ಈ ಸರಿ ಜೂನ್ ಜುಲೈ ಒಳ್ಳೆ ಮಳೆ ಬಂತು, ತೊಗರಿ ಫಸಲು ಚೆನ್ನಾಗಿ ಬಂತು. ಸುಮಾರು 4-5 ಅಡಿ ಎತ್ತರ ಬೆಳೆದಿದೆ. ಎಲ್ಲ ಹೂ ಮೊಗ್ಗು ಎಲ್ಲ ಸಾಕಷ್ಟು ಇದೆ. ಮುಂದೆ ಏನಾಗುತ್ತೆ ನೋಡ್ಬೇಕು. ಈಗೆಲ್ಲ ಔಷಧ ಎಲ್ಲ 2 ಸರಿ ಸಿಂಪರಣೆ ಮಾಡಿದೀವಿ. ಈಗ ಭೂಮಿಯನ್ನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರ ಬಿತ್ತನೆಗೆ ಮುಂಚಿತವಾಗಿ? ಏನೇನು ಗೊಬ್ಬರ ಕೊಟ್ರ ಯಾವ ರೀತಿ ಇದ್ರ ಬಗ್ಗೆ ಹೇಳಿ. ಮುಂಚಿತವಾಗಿ ಅಂದ್ರೆ ಬಿತ್ತನೆಗಿನ್ನ 2 ತಿಂಗಳು ಮುಂಚಿತವಾಗಿ 5 ಮಡಿಕೆ ಟಿಲ್ಲರ್ ಹೊಡಿಸಿದ್ವಿ, 2 ಸಾಲು ಮಾಡಿಸಿದ್ವಿ, ಆಮೇಲೆ ಕುಂಟೆ 2 ಸರಿ ಹೊಡಿಸಿದ್ವಿ, ಆಮೇಲೆ ಬಿತ್ತನೆ ಮಾಡಿದ್ವಿ. ಬಿತ್ತನೆ ಕೂಡ ಯಾಂತ್ರೀಕರಣದಿಂದನೇ ಮಾಡಿದ್ವಿ. ಗೊಬ್ಬರದನ್ನೆಲ್ಲ ಕೊಡ್ಲಿಲ್ಲ? ಕೊಟ್ಟಿಗೆ ಗೊಬ್ಬರ? ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ ಸರ್. ಕೊಟ್ಟಿಗೆ ಕೊಡ್ತೀರಿ ನೀವು ಕೊಟ್ಟಿಗೆ ಗೊಬ್ಬರನ? ಕೊಟ್ಟಿಗೆ ಗೊಬ್ಬರ ಮುಂಚೆ ಮಡಿಕೆ ಹೊಡಿಸಿದ್ಮೇಲೆ ಕೊಡ್ತೀವಿ. ಈಗೆಲ್ಲ ತೊಗರಿ ಹಾಕ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಗುಲ್ಬರ್ಗಾ ಕಡೆ ಎಲ್ಲ ಬಿಸಿಲು ಜಾಸ್ತಿ ಅಲ್ಲ, ಅಲ್ಲಿ ತೊಗರಿ ಚೆನ್ನಾಗಿ ಬೆಳೀತಿದ್ರು. ನಮ್ ಕಡೆನೂ ಬಿಸಿಲು ಜಾಸ್ತಿ ಅಲ್ಲ, ಮಳೆ ಕಡಿಮೆ, ನಾವು ಬೆಳೆದ್ ನೋಡೋಣ ಅಂತೇಳಿ ಅಂದ್ಕೊಂಡು ತೊಗರಿ ಬೆಳೆ. ಹೌದು. ಈಗ ನಿಮ್ಮ ಒಂದು ಭೂಮಿ ಯಾವ ಮಣ್ಣಿಂದ ಕೂಡಿದೆ? ಸರ್, ನಮ್ಮ ಭೂಮಿ ಕಪ್ಪು ಮಣ್ಣಿಂದ ಕೂಡಿದೆ. ಈ ಕಪ್ಪು ಮಣ್ಣಲ್ಲಿ ಚೆನ್ನಾಗಿ ಬರುತ್ತಾ ತೊಗರಿ? ಚೆನ್ನಾಗಿ ಬರುತ್ತೆ ಸರ್. 5.5 ಎಕರೆಯಲ್ಲಿ ಹಾಕಿದೀವಿ. ಅದನ್ನು ಜೂನ್ ತಿಂಗಳಿಗೆ ಬಿತ್ತನೆ ಮಾಡಿದ್ವಿ. ಜೂನ್ ಜುಲೈ ಎಲ್ಲ ಮಳೆ ಚೆನ್ನಾಗಿ ಬಂದಿದೆ, ಅದು ನೀರ ಹಾಯಿಸೋದಿಲ್ಲ, ಒಣಭೂಮಿಯಲ್ಲೇ ಬಿತ್ತನೆ ಮಾಡಿದ್ವಿ. ಅದರಲ್ಲಿ ಒಂದು ಒಂದು 3/4 ಭಾಗ ಚೆನ್ನಾಗಿದೆ, 1/4 ಭಾಗ ಮಾತ್ರ ಮಳೆ ಹೆಚ್ಚಾಗಿ ಹೋಗಿದೆ ಸರ್. ನೀರು ನಿಂತಿದಾಗಿದೆಯಾ? ಅದೇ ನೀರು ನಿಂತು ಇದಾಗಿದೆ ಸರ್. ಅದು ಎರೆ ಭೂಮಿಗೆ ಹಾಕಿದಿರ? ಇಲ್ಲ, ಅದು ಒಂಥರ ಬಿಳಿಯ ಮಣ್ಣು ಸರ್, ಮರಳು ಮಣ್ಣು. ಈಗೆಲ್ಲ ನೀವು ತೊಗರಿಯನ್ನ ಈಗ ಯಾವ ತಳಿಯನ್ನ ಹೆಚ್ಚಾಗಿ ಬೆಳಿತೀರ ನೀವು? ಸರ್, ಕೆಂಪು ತೊಗರಿ ಬಿತ್ತನೆ ಮಾಡಿದೀವಿ ಸರ್. ಈಗ ಯಾವ ತೊಗರಿ ಯಾವ ತಳಿ ಬೆಳಿಬೇಕು ಅಂತ ಹೇಳಿ ಏನಾದ್ರೂ ಈಗ? ಇಲ್ಲ ಸರ್, ನಾವು ಇಲಾಖೆಯಿಂದ ಆಗಿರ್ಬೋದು ಅಥವಾ ಕೆವಿಕೆಯಿಂದ ಆಗಿರ್ಬೋದು ಮಾಹಿತಿ ತಗೊಳ್ತೀರ? ಇಲಾಖೆಯಿಂದ ಅವರೇ ಬೀಜ ಕೊಟ್ಟಿದ್ದಾರೆ ಸರ್ ಈ ಸರಿ. ಕೃಷಿ ಇಲಾಖೆಯವರು ಇದು ಒಳ್ಳೆ ತಳಿ, ಇದ್ ಮಾಡ್ರಿ, ಬಿತ್ತನೆ ಮಾಡ್ರಿ ಅಂತೇಳಿ. ನಾವು ಈ ಸರಿ ಇದೇ ಸರಿ ಸರ್ ಫಸ್ಟ್ ಬಿತ್ತನೆ ಮಾಡಿರೋದು. ಅವರು ಗೊಬ್ಬರನು ಕೊಟ್ಟಿರು, ಆಮೇಲೆ DAP ಸ್ಪ್ರೇ ಇದಂತ ಕೊಟ್ಟಿದ್ದಾರೆ, ಅದನ್ನು ಮಾಡಿದೀವಿ. ಲಿಕ್ವಿಡ್ ಲಿಕ್ವಿಡ್ ರೂಪದಲ್ಲಿ ಕೊಟ್ಟಿದ್ದಾರೆ. ನ್ಯಾನೋ DAP ಇದ್ ಮಾಡಿ ಸ್ಪ್ರೇ ಮಾಡಿದ್ವಿ. ಮೊನ್ನೆ 2 ಔಷಧ ಕೊಟ್ಟಿದ್ದಾರೆ ಸಿಂಪಡಣೆ ಮಾಡಕ್ಕೆ, ಮಳೆ ಬಂದ್ಮೇಲೆ ಸಿಂಪಡಣೆ ಮಾಡೋಣ ಅಂತ ಅಂಗಟ್ಟಿದ್ವಿ. ಈಗ ರೋಗ ಇದೆಯಾ ನಿಮ್ಮ ತೊಗರಿ ಬೆಳೆಗೆ? ರೋಗ ಏನಿಲ್ಲ ಸರ್, ಎಲ್ಲ ಹೂ ಇದೆ. ಬೀಜ ಅಂತಂದ್ರೆ ಈಗ ಕೃಷಿ ಇಲಾಖೆ ಕೊಡ್ತಾರೆ, ತರ್ತೀರಿ ಬೀಜನ? ಏನ್ ಬಿತ್ತನೆ ಮಾಡ್ತೀರ, ಏನು ಊರು ಪದ್ಧತಿಯಲ್ಲಿ ಬಿತ್ತನೆ ಮಾಡ್ತೀರ? ಇಲ್ಲ ಸರ್, ಯಂತ್ರದಿಂದ ಬಿಚ್ಚಿದ್ದೀನಿ ಸರ್. ಕೆಲವು ಭಾಗದಲ್ಲೆಲ್ಲ ರೈತರು ಊರ್ತಾರೆ ಅಲ್ವಾ ಬೀಜ? ನೀವು ಮೆಕ್ಕೆಜೋಳ ಹೆಂಗ್ ಊರ್ತಾರೆ ಹಂಗ ಊರ್ತಾರೆ ಕೆಲವು ಕಡೆ? ಅಲ್ಲ, ಕೆಲವು ಕಡೆ ಊರ್ತಾರೆ, ಕೆಲವು ಕಡೆ ಅಂದ್ರೆ ಸ್ವಲ್ಪ ಜಮೀನ್ ಇದ್ದಾರು ಊರ್ತಾರೆ, ಕೆಲವು ಕಡೆ ಎಲ್ಲ ಮಡಿಕೆಯಿಂದ ಬಿತ್ತಿಸ್ತಾರೆ. ಈ ಸರಿ ಯಂತ್ರ ಬಂದಿತ್ತು, ಯಂತ್ರದಿಂದ ಬಿತ್ತನೆ ಮಾಡಿದ್ವಿ. ಸ್ವಲ್ಪ ಜಾಸ್ತಿ ಮಳೆಯಾಗಿ 1.5% ಕುಂಠಿತ ಆಗಿದೆ. ಬಿತ್ತನೆ ಮಾಡ್ಬೇಕಾದ್ರೆ ಇದಕ್ಕೆ ಯಾವ ಗೊಬ್ಬರ ಕೊಡ್ತೀರಾ ನೀವು? ಸರ್, ಬಿತ್ತನೆ ಮಾಡ್ಬೇಕಾದ್ರೆ 16-20 ಹಾಕಿದೀವಿ, 2 ಎಕರೆಗೆ 1 ಚೀಲದಂತೆ 16-20 ಹಾಕಿದೀವಿ. ಈಗೆಲ್ಲ ಬೆಳೆ ಈಗ ಒಳ್ಳೆ ಒತ್ತಕಟ್ಟೆಗೆ ಹುಟ್ಟಿದ್ರೆ ಚೆನ್ನಾಗಂತಾರೆ, ಒಂದು ಮೀಡಿಯಂ ಇದ್ರೆ ಉತ್ತಮ ಅಂತ ಹೇಳ್ತಾರೆ. ಇಳುವರಿ ಪಡಿಬೇಕಂತ? ಸರ್, ಇಳುವರಿ ಪಡಿಬೇಕಂದ್ರೆ ಸ್ವಲ್ಪ ಸಸ್ಯದಿಂದ ಸಸ್ಯಕ್ಕೆ ಸ್ವಲ್ಪ ಅಂತರನೇ ಇದ್ರೆ ಚೆನ್ನಾಗಿ ಸರ್. ಜಾಸ್ತಿ ಒಂದಕ್ಕೊಂದು ಹತ್ತತ್ರ ಇದ್ರೆ ಇಳುವರಿ ಕಡಿಮೆ ಆಗುತ್ತೆ. ರಂಬೆ ಕಂಬೆ ಬರಲ್ಲ ಸರ್? ಹೌದು ಸರ್, ರಂಬೆ ಕಂಬೆ ಬರಲ್ಲ, ದೂರ ದೂರ ಇದ್ರೆ ಚೆನ್ನಾಗಿ ಬರುತ್ತೆ. ನಮ್ಮದೆಲ್ಲ ಒಂದ್ ಸ್ವಲ್ಪ ಯಂತ್ರದಿಂದ ಹಾಕಿರೋದೆಲ್ಲ ಸ್ವಲ್ಪ ಒಂದೊಂದ್ ಕಡೆ ದಪ್ಪ ಆಗಿದೆ, ದಪ್ಪ ಆಗಿದೆ. ಸಸ್ಯ ಕೂಡಗಿ ದಪ್ಪ ಆಗಿದ ಕಡೆ ಇದಿರಲ್ಲ, ಒಂದ್ ಸ್ವಲ್ಪ ದೂರ ದೂರ ಇರೋದಕ್ಕೆ ದಪ್ಪ ಇರುತ್ತೆ, ಅದರ ಅಂಬೆ ಕೊಂಬೆ ಎಲ್ಲ ಚೆನ್ನಾಗ್ ಬಂದಿರುತ್ತೆ. ಸಸಿಗಳನ್ನ ಕೇಳ್ಬೋದಾಯ್ತಲ್ಲ ದಪ್ಪ? ಇಲ್ಲ ಸರ್, ಅವ್ ಬೆಳೆದ್ರ ನೋಡಿ ಅವ್ ಕಿತ್ತಕ್ಕೆ ಮನ್ಸು ಬಂದಿಲ್ಲ, ಹಂಗ ಬಿಟ್ಟಿದೀವಿ. ಆದ್ರಿಂದ ಇವಾಗ ಗೊತ್ತಾಗುತ್ತೆ ನಮ್ಗೆ, ಇಳುವರಿ ಚೆನ್ನಾಗ್ ಬರ್ತಿತ್ತು. ಅವಾಗ ಕಿತ್ತ ಹಾಕಿದ್ರೆ ಚೆನ್ನಾಗ್ ಬರ್ತಿತ್ತು ಅನ್ಸುತ್ತೆ. ನಾವು ಹೊಸದಾಗ ಅದನ್ನ ಕೇಳಕ್ಕೂ ಮನ್ಸು ಬರ್ಲಿಲ್ಲ, ಹಂಗ ಬಿಟ್ಟಿದೀವಿ. ಈಗ ದಾಯ ಅಂತಂದ್ರೆ ಯಾವ್ದಾ ಇದೆಲ್ಲ ಹಾಕಿದಿರಾ? ಈಗ ಒಂದ್ ಸಾಲಿಂದ ಸಾಲಿಗೆ, ಸಾಲಿಂದ ಸಾಲಿಗೆ ನಾಲ್ಕಡಿ ಹಾಕಿದೀವಿ ಸರ್, ಆ ಯಂತ್ರದಿಂದ ನಾಲ್ಕಡಿ ಹಾಕಿದೀವಿ. ಆಮೇಲೆ ಕೆಲವರೆಲ್ಲ ಆರಡಿ ಬಿತ್ತಾರೆ ಸರ್, ಮಡಿಕೆಯಿಂದ ಬಿತ್ತಿಸ್ತಾರೆ. ಆರಡಿ ದೂರ ಆಗಲ್ವಾ? ಆರಡಿ ಬಿತ್ತಿರೋದೇ ಬಾರಿ ಚೆನ್ನಾಗಿದೆ ಈ ಸರಿ, ಬೇರೆ ಜಮೀನುಗಳಲ್ಲಿ ಗಾಳಿ ಆಡಬೇಕು, ರಂಬೆ ಕೊಂಬೆ ಎಲ್ಲ ಚೆನ್ನಾಗ್ ಬರುತ್ತೆ. ಈ ನಾಲ್ಕಡಿ ಬಿತ್ತಿದಿವಲ್ಲ, ಗಾಳಿ ಏನು ಆಡ್ತಾ ಇಲ್ಲ, ಒಳಗಡೆನೆ ಒಂದು ಈ ಕೌಲು ಹೊಡೆದಿರ್ತತ್ತಲ್ಲ, ಕೌಲು ನಿಷ್ಕ್ರಿಯ ಆಗಿರುತ್ತೆ, ಗಾಳಿ ಆಡೋದಿಲ್ಲಲ್ಲ. ಈ ದೂರ ದೂರ ಬಿತ್ತಿರೋದು ಚೆನ್ನಾಗ್ ಒಳ್ಳೆ ಇಳುವರಿ ಬರುತ್ತೆ. ಅಂದ್ರೆ ಸಾಲಿನಿಂದ ಸಾಲಿ ಎಲ್ಲ ಗಿಡ ಕಲ್ತ್ಬಿಟ್ಟು? ಹೌದು, ಕಲ್ತ್ಬಿಟ್ಟಿದೆ. ಈ ಮನುಷ್ಯರು ಹೋಗಕ್ಕೂ ಆಗ್ತಿರ್ಲ ಆ ತರ ಆಗಿದೆ. ಕಳೆಗಳು ಅದೆಲ್ಲ ತೆಗಿಸ್ತೀರಿ ನೀವು? ಕಳೆ ಎಲ್ಲ ತೆಗಿಸ್ತೀವಿ ಸರ್. ಹೆಚ್ಚು ಕಳೆ ಬರಲ್ಲ ಅನ್ಸುತ್ತಲ್ವಾ? ಇಲ್ಲ, ಒಂದೇ ಸರಿ ತೆಗಿಸ್ತೀವಿ. ಕುಂಟೆ ಎರಡು ಸರಿ ಕುಂಟೆ ಹೊಡಿಸಿದೀವಿ. ಅದರಲ್ಲಿ ಕೆಲವು ಒಂದೊಂದು ಸಸ್ಯ, ನಾವು ಒಂದು ಕಣಪಲ್ ಬೀಜ ಅಂತೇಳಿ ಹೋದ ಸರಿ ನಾವು ಎಳ್ಳು ಹಾಕಿದ್ವಿ ಸರ್, ಹೋದ ಸರಿ ಎಳ್ಳು ಹಾಕಿದಾಗ ಅದು ಸರಿಯಾಗಿ ಇಳುವರಿ ಬರಲಿಲ್ಲ. ಕಣಪಲ್ ಬೀಜ ಅಂತೇಳಿ ಅದೇ ಟಿಗದೇ ಹುಟ್ಟಿತ್ತು ಸರ್ ಸಸ್ಯ. ಕಣಪಲ್ ಬೀಜ ಅಂದ್ರೆ ಎಲ್ಲ ಮೆಡಿಸಿನ್ಗೆ ಹೋಗುತ್ತೆ ಸರ್, ಆ ಬೀಜ ಸೇಮ್ ಉರುಳಿ ಕಾಳು ಇದ್ದಂಗಿರುತ್ತೆ. ನಾವು ಎಳ್ಳು ಬೆಳೆ ಸರಿಯಾಗಿ ಬರಲಿಲ್ಲ, ಅದರಿಂದ ಅದೇ ಇತ್ತು ಪೂರಾ, ಅದಕ್ಕ ಕಳೆ ಆಗಿ ಅದು ಹುಟ್ಟಿತ್ತು. ಅದನ್ನ ಹಂಗ ಬಿಟ್ಟಿದ್ವಿ ನಾವು, ಅದನ್ನೆಲ್ಲ ನಾವೇ ಕಿತ್ತು ನಾವೇ ಇದ್ ಮಾಡಿದ್ವಿ. ಸುಮಾರು ಒಂದ್ ಎಕರೆಗೆ ಹಂಗ ಬಿಟ್ಕೊಂಡಿದ್ವಿ. ಆ ಎಕರೆಗೆ 60,000 ರೂಪಾಯಿ ಆಗಿತ್ತು ಸರ್ ಆ ಬೀಜ. 500 ರೂಪಾಯಿ ಕೆಜಿ ಬೀಜ ಮಾರಿದ್ವಿ ಸರ್ ಅದು ಹೋದ ವರ್ಷ. ಈ ವರ್ಷನು ನಾವು ಬಿತ್ತನೆ ಮಾಡಿಲ್ಲ, ಇದ್ರಾಗೆ ಒಂದೊಂದು ಬಿಟ್ಟಿದೆ, ಹುಟ್ಟಿದೆ ತೊಗರಿ ಹೊಲದಗಡೆ ಹುಟ್ಟಿದೆ. ಅದನ್ನು ಚೆನ್ನಾಗಿದೆ ಸರ್ ಸಸ್ಯ. ಈಗ ತೊಗರಿಯಿಂದಲೂ ನಿಮ್ಗೆ ಆದಾಯ ಬರುತ್ತೆ, ಈಗ ಅದರಿಂದ ಬರುತ್ತೆ, ಎರಡು ಕಡೆಯಿಂದಲೂ ಆದಾಯ ತಗೋದು. ಈಗ ತೊಗರಿಯಲ್ಲಿ ಒಳ್ಳೆಯ ಹೂವು ಬರಬೇಕು, ಕಾಯಿ ಬರಬೇಕು ಅಂತಂದ್ರೆ ತೊಗರಿ ಬೆಳೆಯಲ್ಲಿ ಒಂದು ಹಂತಕ್ಕೆ ಬಂದಾಗ ಕುಡಿಚಿ ಊಟ ಅಂತ ಮಾಡ್ತಾರೆ. ಹೌದು ಸರ್, ಮಾಡಿದ್ದಾರೆ ಕೆಲವರೆಲ್ಲ. ನೀವು ಯಾವಾಗ ಮಾಡ್ತೀರಿ ಅದನ್ನ? ಇಲ್ಲ, ನಮಗೆ ಇದು ಹೊಸದಾಗ ಹಾಕಿದ್ವಿ, ನಮಗೆ ಅದು ಗೊತ್ತಿದ್ದಿಲ್ಲ. ಕೆಲವರೆಲ್ಲ ಹಿಂದೆಲ್ಲ ಹಾಕಿದಾರೆ, ಕುಡಿ ಚಿವಿಟಿದ್ದಾರೆ. ಕುಡಿ ಚಿವಿಟಿದ್ಮೇಲೆ ಆ ಸಸ್ಯ ಅಗಲವಾಗಿ ರಂಬೆ ಕೆಂಬಗಳು ಬಿಡ್ತತ್ತೆ, ಅದ್ ನಮಗೆ ಗೊತ್ತಿದ್ದಿಲ್ಲ. ಮುಂದೊಂದ್ ದಿವಸ ಮುಂದೆ ಬೆಳಿಬೇಕಾದ್ರೆ ಮಾಡ್ತೀವಿ ಸರ್. ಅಂದ್ರೆ ಬೆಳೆ ಚೆನ್ನಾಗಿದೆ? ಚೆನ್ನಾಗಿದೆ ಬೆಳೆ, ಸ್ವಲ್ಪ ಹೈಟ್ ಇದೆ. ಯಾಕೆಂದ್ರೆ ಕುಡಿ ಚಿಮಟಿದ್ರೆ ಹೈಟ್ ಕಡಿಮೆ ಆಗೋದು ಅಗಲ ಆಗ್ತಿತ್ತು. ನಾವು ಕುಡಿ ಚಿಮಟಿಲ್ಲ, ಸುಮಾರು 7 ಮೇಲೆ ಹೈಟ್. ಈಗ ಚಿವಟ ಬರಲ್ಲ? ಈಗ ಬರಲ್ಲ ಸರ್. ಏನ್ ನಿರೀಕ್ಷೆ ಮಾಡಿದ್ರೆ ನೀವು ಒಳ್ಳೆ ಇಳುವರಿ ಬರುತ್ತೆ ಅಂತ ಮಾಡಿದ್ರ ಸರ್? ಈಗ 5 ಎಕರೆಗೆ ಹಾಕಿದಿವಲ್ಲ, 5 ಎಕರೆಗೆ ಒಂದು 50 ಕ್ವಿಂಟಲ್ ಆಗ್ಬೋದು ಅಂತೇಳಿ ಊಹೆ ಮಾಡಿದ್ವಿ ಸರ್. ಈಗ ನಿರೀಕ್ಷೆ ಐತೆ, ಒಂದ್ ಎಕರೆಗೆ 10 ಕ್ವಿಂಟಲ್ ಬರುತ್ತೆ, ಎಕರೆಗೆ 10 ಕ್ವಿಂಟಲ್ ಬರುತ್ತೆ ಅಂತ. ಈಗ ಅದ್ರೊಳಗಡೆ ಏನಾದ್ರು ಚಿಕ್ಕ ಒಂದು ತೊಗರಿ ಗಿಡ ಇದ್ದಾಗ ಮಿಶ್ರ ಬೆಳೆಗೆ ಏನಾದ್ರು ಬೆಳಕಬೋದಾಯ್ತಲ್ಲ, ತಿಂಗಳಿಗೆ ಬರೋದು ಈ ತರ ಬೆಳೆನ ಸೊಪ್ಪು ಇಂಥವೆಲ್ಲ? ಇಲ್ಲ ಸರ್, ಸೊಪ್ಪು ಅದ್ ಬೆಳೆಗೆ ಬರಲ್ಲ, ಇದು ನೀರ್ ಇಲ್ಲಲ್ಲ, ಮಳೆ ನೀರಿಗೆ ಹಾಕಿರೋದು. ಬದ್ಲಿಗೆ ಹಾಕಿರೋದು ಖುಷ್ಕಿ ಜಮೀನಲ್ಲಿ ಬೆಳೆ, ಖುಷ್ಕಿ ಜಮೀನಲ್ಲಿ. ಈಗ ತೊಗರಿಗೆ ಏನ್ ಜಾಸ್ತಿ ನೀರ್ ಬೇಕಾಗಲ್ಲಲ್ವಾ? ತೊಗರಿಗೆ ಏನ್ ಜಾಸ್ತಿ ನೀರ್ ಬೇಕಾಗಿಲ್ಲ, ಮಳೆ ಒಂದೊಂದ್ ಸಮಯದಾಗ ಈಗ ಹೂ ಕಾಯಿ ಇದ್ದಾಗ ಮಳೆ ಒಂದ್ ಸ್ವಲ್ಪ ಬೇಕೇ ಬೇಕಾಗುತ್ತೆ. ಈ ಟೈಮಲ್ಲಿ ತೊಂದ್ರೆ ಮಳೆ ಬರಲಿಲ್ಲ ಅಂದ್ರೆ ಇಳುವರಿನು ಕಡಿಮೆ ಆಗುತ್ತೆ ಸರ್. ಒಟ್ಟಾರೆ ಈಗೆಲ್ಲ ನೀವು ಮೆಕ್ಕೆಜೋಳ ಬೆಳಿತೀರಾ, ಜೊತೆಗೆ ಹುಣಸೆ ಮರನು ಸಾಕಷ್ಟು ನಿಮ್ಮಲ್ಲಿ ಇದ್ದಾವೆ, ಅದರಿಂದಲ ಆದಾಯ ತಗೊಳ್ತೀರಾ, ಈಗ ತೊಗರಿನ ಬೆಳೀತಾ ಇದ್ರಾ, ಏನನ್ಸುತ್ತೆ ನಿಮ್ಗೆ ಕೃಷಿ ಜೀವನ? ಇವೇ ಬೆಳೆ ಸಾಕು ಅನ್ಸುತ್ತಾ, ಏನ್ ಮುಂದಿನ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು ಅನ್ಸುತ್ತ? ಮುಂದೆ ಬೇರೆ ಬೇರೆ ಬೆಳೆ ಬೆಳಿಬೇಕು ಅನ್ಸುತ್ತೆ, ನೋಡೋಣ ಮುಂದೆ ಚೇಂಜ್ ಮಾಡ್ತಾ ಇತ್ತು. ಈಗ ಸಾಕಷ್ಟು ಜಮೀನ್ ಇದೆಯಪ್ಪ, ಎಲ್ಲೇ ಒಂದ್ ಕಡೆ ಅನ್ಸಲ್ಲ ನಿಮ್ಗೆ ಹೈನುಗಾರಿಕೆ ಮಾಡ್ಬೇಕಂತ? ಕುರಿ ಕೋಳಿ ಮೇಕೆ ಇಲ್ಲ ಹಸುಗಳು ಸಾಕಾಣಿಕೆ ಮಾಡಂತದ್ದು, ಎಮ್ಮೆ ಸಾಕಾಣಿಕೆ ಮಾಡಂತದ್ದು, ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ಲಿಲ್ಲ ನೀವು? ಇಲ್ಲ ಸರ್, ಮಾಡಿಲ್ಲ. ಮಕ್ಕಳ ವಿದ್ಯಾಭ್ಯಾಸ ಮುಗಿಸಿ ಬಂದ ತಕ್ಷಣ ಮಾಡ್ಬೇಕು ಸರ್. ಎಷ್ಟು ಚೆನ್ನಾಗಿದ್ರೆ ನೀವು ಕೃಷಿ ಕೆಲಸ ಮಾಡಂತವ್ರು. ಕೃಷಿ ಕೆಲಸ ಈಗ ನಮ್ ತಮ್ಮ ತಮ್ಮನ ಮನೆಯವರು ಮಕ್ಕಳು ಇದಾರೆ ಸರ್, ಅವರು 7.5 ಎಕರೆ ನೋಡ್ಕೊತಾರೆ. ನಾನು ನಮ್ಮರು ಟೀಚರ್ ಆಗಿ ಇದಾಗಿದ್ದಾರೆ ಸರ್, ನಮ್ಮ ಮನೆಯವರು ಅಂಗನವಾಡಿ ಟೀಚರ್ ಆಗಿ. ಈಗ ಮಕ್ಕಳೆಲ್ಲ ಓದಕ್ ಹೋಗಿರೋ, ಒಬ್ಬರೇ ಇರೋದ್ರಿಂದ ನಾವು ಅವನ್ನೇನು ನಿಭಾಯಿಸ್ಕೊಂಡೇಬೇಕು. ಹೌದು ಸರ್. ಈಗ ಅಣ್ಣ ತಮ್ಮಂದ್ರೆ ಒಗ್ಗೂಡೆ ಇದ್ರಾ, ಬೇರೆ ಬೇರೆ ಆಗಿದ್ರಾ? ಎಲ್ಲ ಒಗ್ಗೂಡೆ ಇದೀವಿ ಸರ್. ಎಲ್ಲ ಒಗ್ಗೂಡಿ ಕೃಷಿ ಜೀವನ ಮಾಡೋದ್ರಿಂದ ಏನೋ ಒಂದು ಸಾಧನೆ ಮಾಡಬಹುದು ಅಂತೀರ? ಹೌದು ಸರ್, ಅವಿಭಕ್ತ ಕುಟುಂಬದಿಂದನೇ ಒಂದು ಎಲ್ಲ ಕೆಲವು ಕೆಲಸಗಳೆಲ್ಲ ನಾವೇ ಮಾಡ್ಕೋಬಹುದು ಸರ್, ಕೂಲಿಯರ್ನ ಅವಲಂಬಿಸಿದಲ್ಲೇ. ಹೌದು, ಹಂಗ್ ಮಾಡಬಹುದು ಸರ್. ಈಗ ಒಬ್ಬಂಟಿಗರಾದ್ರೆ ಏನೋ ನಾವು ಮಾಡಕ್ಕಾಗಲ್ಲ. ಮಾಡಕ್ಕಾಗಲ್ಲ, ಅವಿಭಕ್ತ ಕುಟುಂಬ ಇದ್ರೇನೆ ಚೆನ್ನಾಗಿರುತ್ತೆ ಸರ್. ಎಲ್ಲ ಒಂದ್ ಕಡೆ ಅನಿಸ್ತಿಲ್ಲ ನಿಮ್ಗೆ ಎತ್ತುಗಳು ಕಟ್ಟಬೇಕು, ಬೇಸಾಯ ಮಾಡ್ಬೇಕು ಅಂತ? ಇಲ್ಲ ಸರ್, ಕಟ್ಟಿದ್ದೀವಿ ಸರ್. ಎಲ್ಲ ಎತ್ತುಗಳು ಕಟ್ಟಿದ್ವಿ, ಎಲ್ಲ ಕಟ್ಟಿದ್ವಿ. ನಮ್ಮ ಅಣ್ಣರು ಎಲ್ಲ ನೋಡ್ಕೊಂತಿದ್ರು, ನಮ್ಮ ಅಣ್ಣರು ಡೆತ್ ಆಗ್ಬಿಟ್ರು. ಆವಾಗಲಿಂದ ಎತ್ತುಗಳು ಎಲ್ಲ ಮಾರ್ಬಿಟ್ವಿ. ನೀವು ಕಲೀಲಿಲ್ಲ ಬೇಸಾಯ ಹೊಡೆಯೋದು? ಬೇಸಾಯ ಎಲ್ಲ ಹೊಡಿತೀವಿ, ಅವನ್ನೆಲ್ಲ ಸಾಕೋದು ಇದೆಲ್ಲ ಇದಂತೇಳಿ ನಾವೆಲ್ಲ ಮಾರ್ಬಿಟ್ಟು. ಈಗೆಲ್ಲ ಯಂತ್ರಗಳು ಬಂದ್ಬಿಟ್ಟು, ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟವೆ. ಹೌದು ಸರ್, ಈಜಿ ಕೆಲಸ ಆಗ್ಬಿಟ್ಟಿದೆಯಲ್ವಾ? ಹೌದು. ಅಂದ್ರೆ ಬೇಗ ಬೇಗ ಕೆಲಸ ಆಗುತ್ತೆ. ಈಗ ಬೇಗ ಆಗುತ್ತೆ. ಈಗ ಅಂದ್ರೆ ಒಂದ್ ಎಕರೆ ನಾವು ಕಬ್ಬಿನಾಗ ಉಳಿಬೇಕಂತಂದ್ರೆ 2 ದಿನ ಬೇಕಾಗುತ್ತೆ. 2 ದಿವಸ 3 ದಿವಸ ಬೇಕಾಗುತ್ತೆ. ಈಗೆಲ್ಲ ಬಾಡಿಗೆ ಅಂತಂದ್ರೆ ಅದು ದುಡ್ಡು ಸಾಕಷ್ಟು ನಿಮಗೆ ಖರ್ಚು ಬರುತ್ತಲ್ವ? ಖರ್ಚು ಬರುತ್ತೆ. ನಾವು ಕೃಷಿಯಲ್ಲಿ ಖರ್ಚು ಕಡಿಮೆ ಮಾಡಿದಾಗ ಹೆಚ್ಚು ಹೆಚ್ಚು ನಮಗೆ ಲಾಭದಾಯಕ ಆಗುತ್ತೆ ಕೃಷಿ. ಹೌದು ಅಲ್ವಾ? ಸಿದ್ದಣ್ಣ ಅವರು ಏನನ್ಸುತ್ತೆ ಈ ಕೃಷಿ ಜೀವನ ಒಟ್ಟಾರೆ? ಕೃಷಿ ಜೀವನ ಒಳ್ಳೆ ಜೀವನ ಅನ್ಸುತ್ತೆ ಸರ್. ಈಗ ಒಳ್ಳೆ ನಮಗೆ ಸಕಾಲಕ್ಕೆ ಮಳೆ ಎಲ್ಲ ಬಂದ್ರೆ ಒಳ್ಳೆ ಜೀವನ ಅನ್ಸುತ್ತೆ. ಸಕಾಲಕ್ಕೆ ಮಳೆ ಏಟು ಕೊಟ್ರೆ ಬಹಳ ಕಷ್ಟ ಅನ್ಸುತ್ತೆ. ಮಳೆ ಎಲ್ಲ ಮಳೆ ಮೇಲೆ ಎಲ್ಲ ಅವಲಂಬಿತ ಆಗಿರುತ್ತೆ ಸರ್. ಮಳೆ ಬಂತು ಒಳ್ಳೆ ಉತ್ತಮವಾದ ಬೆಳೆ ಬರುತ್ತೆ, ಮಳೆ ಇಲ್ಲ ಅಂದ್ರೆ ಉತ್ತಮವಾದ ಬೆಳೆ ಬರಲ್ಲ. ಆಮೇಲೆ ಕೆಲವು ಕಡೆ ಕೆಲವು ಸರಿ ಮಳೆನೂ ಬಂದು ಎಲ್ಲ ಬಂದಾಗ ರೋಗಗಳು ಬಂದು ಹಾಳಾಗ್ಬಿಡುತ್ತೆ ಬೆಳೆ, ಅದನ್ನು ಏಟಾಗ್ಬಿಡುತ್ತೆ. ಅವ್ ಯಾವ ಬರ್ಲಿಲ್ಲ, ಮಳೆನೂ ಚೆನ್ನಾಗ್ ಬಂತು, ರೋಗಗಳು ಬರ್ಲಿಲ್ಲ ಅಂದ್ರೆ ಒಳ್ಳೆ ನೆಮ್ಮದಿ ಜೀವನ ಇರುತ್ತೆ. ಇಲ್ಲ, ಮಳೆನೂ ಸರಿಯಾಗಿ ಬರ್ಲಿಲ್ಲಪ್ಪ, ಮಳೆನೂ ಚೆನ್ನಾಗ್ ಬಂತು, ರೋಗ ಬಂತು ಅಂದಾಗ ಅವಾಗ ಬೇಡ ಅನ್ಸುತ್ತೆ. ಅಂದ್ರೆ ನಿಮ್ಮ ಭಾಗದಲ್ಲಿ ಹೆಚ್ಚಾಗಿ ಶೇಂಗಾ ಬೆಳೀತಾರಲ್ವಾ? ಹೌದ್ ಸರ್. ನೀವು ಶೇಂಗಾಕ್ಕೆ ಪ್ರಯತ್ನ ಮಾಡ್ಲಿಲ್ಲ? ಇಲ್ಲ, ಎಲ್ಲ ಹಿಂದೆಲ್ಲ ಶೇಂಗಾ ಎಲ್ಲ ಬೆಳೆದಿವಿ ಸರ್. 5 ಎಕರೆಗೂ ಶೇಂಗಾ ಹಾಕ್ತಿದ್ವಿ ಮೊದ್ಲು. ಟೋಟಲ್ ಆಗಿ 26 ಕ್ವಿಂಟಲ್ 27 ಕ್ವಿಂಟಲ್ ಬೆಳೆ ಬರ್ತಿತ್ತು. ಹಿಂದೆಲ್ಲ ಶೇಂಗಾ ಎಲ್ಲ ಒಳ್ಳೆ ಚೆನ್ನಾಗಿ ಬರ್ತಿತ್ತು ಸರ್ ನಮ್ಮ ಭೂಮಿಯಲ್ಲಿ. ಈ ಸರಿ ಶೇಂಗಾ ಹಾಕಿಲ್ಲ, ಈಗ ತೊಗರಿ ಹಾಕ್ಬೇಕಂತಾನೆ ಶೇಂಗಾನ ಬಿಟ್ಟಿದೀವಿ ಸರ್. ಹೊಸ ಬೆಳೆಯಾಗಿ ತೊಗರಿ ಬೆಳೆ ಬೆಳಿಬೇಕು, ವರ್ಷ ಶೇಂಗಾನ ಬೆಳಿತೀವಿ. ಅಲ್ಲ, ತೊಗರಿ ಬೆಳೆದ್ರೆ ನಿಮಗೆ ಸಾಕಷ್ಟು ಅನುಕೂಲ ಇದೆ ಬಿಡ್ರಿ, ಒಳ್ಳೆ ಇಳುವರಿ ಬಂತಂದ್ರೆ ಒಳ್ಳೆ ದುಡ್ಡಾಗುತ್ತೆ, ಭೂಮಿ ಸಾಕಷ್ಟು ಫಲವತ್ತತೆ. ಭೂಮಿ ಯಾಕೆ ಫಲವತ್ತತೆ ಆಗುತ್ತೆ ಅಂತ, ಆ ಎಲೆಲ್ಲ ತೊಗರಿ ಎಲೆಲ್ಲ ಕಂಪ್ಲೀಟ್ ಎಲ್ಲ ಅಲ್ಲೇ ಬಿದ್ದು ಆಮೇಲೆ ಕಂಪ್ಲೀಟ್ ತೊಗರಿ ಪೂರ ಮುಗಿಯೋವರೆಗೂ ಆ ತರದ ಎಲ್ಲ ಪೂರ ಮಣ್ಣಲ್ಲೇ ಹೋಗುತ್ತೆ. ಆದ್ರಿಂದ ಒಳ್ಳೆ ಫಲವತ್ತತೆ ಆಗುತ್ತೆ ಅಂತೇಳಿ ನಮ್ಮ ಭಾವನೆ. ಗೊಬ್ಬರ ಕೊಟ್ಟಂಗಾಗುತ್ತಲ್ಲ? ಹೌದು ಸರ್, ಸಾವಯವ ಗೊಬ್ಬರ ಕೊಟ್ಟಂಗಾಗುತ್ತೆ. 2 ವರ್ಷ ನಾವು ತೊಗರಿ ಬೆಳೆದ್ ಬಿಟ್ರೆ ಆ ಫಲವತ್ತತೆ ನಾವು ಸಗಣಿ ಗೊಬ್ಬರ ಹಾಕೋದೇ ಬೇಡ ಸರ್, ರಾಸಾಯನಿಕ ಗೊಬ್ಬರ ಹಾಕೋದೇ ಬೇಡ, ಆ ತರ ಫಲವತ್ತತೆ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಒಳ್ಳೇದು ಸಿದ್ದಣ್ಣ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಮೆಕ್ಕೆಜೋಳ, ಈ ಒಂದು ತೊಗರಿ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದೀರಾ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳ ಹಾಗೂ ತೊಗರಿ ಕೃಷಿಯ ಅನುಭವಗಳು ಕುರಿತು ಮೊಳಕಾಲ್ಮೂರು ತಾಲೂಕು ಪೂಜಾರಹಟ್ಟಿಯ ಕೃಷಿಕಾಸಿ ಸಿದ್ದಣ್ಣ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಇನ್ನು ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯೊಂದನ್ನು ಕೇಳಿಕೊಂಡು ಬರೋಣ. ಬಿಗಿದೇವ್ನಿ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದೆವ್ನಿ ಜೀನಾವ ಬಿಗಿದೇವ್ನಿ ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ತೊತ್ತಿಡುವೆ ಅಂಗ್ಲಾಕ್ಕೆ ಆಳಿಡುವೆ, ಗಂಗ್ಲಾಕ್ಕೆ ತೊತ್ತಿಡುವೆ. ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ನೀವೆಲ್ಲರೂ ಕೂಡ ನ್ಯೂಸ್ ಆನ್ ಏರ್ ಆಪ್ ಮೂಲಕ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಇದೀಗ ಪ್ರಸಾರ ಆಗ್ತಾ ಇರುವಂತದ್ದು ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ. ಕೇಳಿದ್ರೆ ಎಲ್ಲರೂ ಕೂಡ ಅಲರ್ಟ್ ಆಗ್ತೀರಿ ಅಂತ ನಾನು ಭಾವಿಸ್ತೇನೆ. ಇದೀಗ ನಿಮಗೊಂದು ಪ್ರಶ್ನೆ. ಇವತ್ತೊಂದು ಸಂದರ್ಶನ ಪ್ರಸಾರವಾಯ್ತಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ, ಆ ಸಂದರ್ಶನ ಮಾಡಿದಂಥ ಅಂದ್ರೆ ಸಂದರ್ಶನ ಕೊಟ್ರಲ್ಲ ಅವರು ಯಾವ ಊರಿನ ಕೃಷಿಕ ಅಂತ ಹೇಳಬೇಕು ನೀವು, ಯಾವ ಊರಿನ ಕೃಷಿಕ ಅವರು ಅನ್ನುವಂಥದ್ದನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ನೀವೆಲ್ಲರೂ ಕೂಡ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಇದೀಗ ರೈತರಿಗೆ ಸಲಹೆ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ. ನಾನು ಡಾಕ್ಟರ್ ಸರಸ್ವತಿ, ಜೆಎಂ ಗೃಹ ವಿಜ್ಞಾನಿ, ಕೆವಿಕೆ ಬಬ್ಬೂರ್ ಫಾರ್ಮ್ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಪೌಷ್ಟಿಕ ಕೈತೋಟದ ಮಹತ್ವದ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನು ಹೇಳ್ತಾ ಇದ್ದೇನೆ. ಪೌಷ್ಟಿಕ ಕೈತೋಟ ಪ್ರತಿಯೊಂದು ಮನೆಯಲ್ಲಿ ಅಥವಾ ಹಿತ್ತಲಲ್ಲಿ ಮುಂದೆಗಡೆ ಜಾಗ ಇದ್ದಲ್ಲಿ ಹಣ್ಣು ತರಕಾರಿಗಳನ್ನು ಬೆಳೆದು ದೈನಂದಿನ ಹಣ್ಣು ತರಕಾರಿಗಳ ಪೂರೈಕೆಯನ್ನು ಯಾವ ರೀತಿ ಮಾಡಬಹುದು ಅನ್ನುವುದರ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 1.5 ಕೆಜಿ ತಾಜಾ